ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-2199. बरसात के मौसम में लैंड स्लाइड जरूर होता है क्या? पहाड़ों पर मिट्टी की मजबूत पकड़ नहीं होने से ही ना बारिश में लैंड स्लाइड का खतरा बढ़ता है. तो इसमें गलती किसकी है काका? हमारी. हमारी गलती? कैसे? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना. ऐसी गलतियाँ कभी नहीं करो और लैंड स्लाइड से बचो. बिल्कुल आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ಬಾಗಲಕೋಟೆ ತಾಲೂಕಿನ ಚಿಕ್ಕಸೌಂಶಿ ಗ್ರಾಮದ ಕೃಷಿ ಅನುಭವಿ ಗೋಪಾಲ್ ಬಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಇಂದಿನ ದಿವಸ ನಾವು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಚಿಕ್ಕಸೌಂಶಿ ಗ್ರಾಮದಲ್ಲಿ ಇದ್ದೀವಿ. ಇಂದು ನಮ್ಮ ಜೊತೆಗೆ ಗೋಪಾಲ್ ಬಿ ಪಾಟೀಲ್ ಅಂತ ಇದ್ದಾರೆ. ಇವರು ದಾಳಿಂಬೆ ಬೆಳೆಗಾರರು, ಯುವ ರೈತರು. ಇವರು ಯಾಕೆ ದಾಳಿಂಬೆ ಬೆಳೀತಾ ಇದ್ದಾರೆ ಮತ್ತು ಯಾವ ರೀತಿ ಬೆಳೀತಾ ಇದ್ದಾರೆ ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಗೋಪಾಲ್ ಬಿ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಗೋಪಾಲ್ ಅವರೇ, ಮೊದಲಿಗೆ ತಮ್ಮ ಪರಿಚಯ. ಗೋಪಾಲ್ ಬೇಮೂಡ ಪಾಟೀಲ್ ಅಂತ ನಾವು ಚಿಕ್ಕಸಂಸಿ ಗ್ರಾಮದಲ್ಲಿ ನಾವು ದಾಳಂಬರಿ ಬೆಳೀತಿದ್ದೇವೆ. ಮೊದಲೇ ಕಬ್ಬಸ್ತಿದ್ರಿ ಸರ್, ಈಗ ದಾಳಂಬರಿ ಬೆಳೆಯಕತ್ತೀವಿ ನಾವು. ಅವರೇ, ಎಷ್ಟು ಎಕರೆ ದಾಳಿಂಬೆ ಬೆಳೀತೀವಿ? ನಾವು 3 ಎಕರೆ ದಾಳಿಂಬರಿ ಸರ್. ನಮ್ಗೆ ಒಟ್ಟಾರೆ ಎಷ್ಟು ಜಮೀನು ರೀ? 3 ಎಕರೆ ನಮ್ಮದು ಜಮೀನು ಇರೋದು. ಈಗ 3 ಎಕರೆ ಎಲ್ಲ ತಾವು ದಾಳಿಂಬೆ ಒಂದೇ ಏಕ ಬೆಳೆನೇ ಬೆಳೀತಾ ಇದ್ರಿ? ಏಕ ಬೆಳೆನೇ ಬೆಳೆಯಕತ್ತೀರಿ 3 ಎಕರೆ ನಾವು. ಈಗ ಮೊದಲ ಕಬ್ಬು ಬೆಳೀತಾ ಇದ್ದೀನಿ, ಆ ಕಬ್ಬು ಬೆಳೆಯನ್ನ ಬಿಟ್ಟು ಈ ದಾಳಿಂಬೆಗೆ ಯಾಕೆ ಬಂದ್ರಿ? ಕಬ್ಬು ನಮ್ಮದು ಬಹಳ ಲಾಸ್ ಆಗತ್ತೆ ಸರ್. ಅದು 1 ಎಕರೆಗೆ 30 ಟನ್ ಅಷ್ಟ ಬೆಳೆಯಾಗತ್ತೆ. ಅದು 1 ಎಕರೆಗೆ 30 ಟನ್ ಅಂದ್ರೆ ಬಹಳ 30,000-40,000 ಅಷ್ಟಾಗತ್ತೆ. ಎರಡನೇ ಬೆಳೆ ಅಂತರೂ 10 ಟನ್ ಆಗತ್ತೆ ಸರ್. ಅದು ನಮ್ಮ ಮಡ್ಡಿನೆಲ್ಲ, ಅದಕ್ಕೆ ನಾವು ದಾಳಂಬರಿನ ಇದು ಮಾಡ್ಕೊಂಡು ದಾಳಂಬರಿ ಹೆಚ್ಚಾಗತ್ತೆ. ಮತ್ತೆ ತಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರೋದ್ರಿಂದ, ಆಲಮಟ್ಟಿ ಹಿನ್ನೀರಿನ ಪ್ರದೇಶದಲ್ಲಿ ಇರೋದ್ರಿಂದ ಸಾಕಷ್ಟು ನೀರಿನ ಅನುಕೂಲತೆ ಇದೆ ರೀ, ಆದರೂ ಕಬ್ಬು ಇಳುವರಿ ಯಾಕೆ ಕಮ್ಮಿ ಐತ್ರಿ? ನಮ್ದು ಸ್ವಲ್ಪ ಮಡ್ಡಿನೆಲ್ಲ ಐತ್ರಿ. ನಮ್ದು ಹಿನ್ನೀರಿನಿಂದ 1.5 ಕಿಲೋಮೀಟರ್ ದೂರ ಆಕತ್ತೆ ನಮ್ದು ಸ್ವಲ್ಪ ಮಡ್ಡಿನೆಲ್ಲ. ಅದಕ್ಕೆ ನಾವು ದಾಳಿಂಬೆ ಹಚ್ಬೇಕಂತೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಅನ್ನ ಹೇಳಕತ್ರು, ದಾಳಿಂಬೆ ಹೆಚ್ಚು ಸರ್. ಅಂದ್ರೆ ತಮಗೆ ಮೊದಲ ದಾಳಿಂಬೆ ಹಚ್ಬೇಕಂತೇಳಿ ಯಾಕೆ ಅನಿಸ್ತು ಮತ್ತು ಯಾರು ಹೇಳಿದ್ರಿ ತಮಗೆ? ನಾವು ಅಲ್ಲೇ ಊರ ಸುತ್ತಮುತ್ತ ದಾಳಿಂಬರಿ ನೋಡ್ಕೊಂಡ್ ಬಂದಿವಿ ಸರ್ ಎಲ್ಲ ಕಡೆ. ನಮ್ಮ ದಾಳಿಂಬರಿ ಸ್ವಲ್ಪ ತಲೆನೂ ಮಾರ್ಕೆಟ್ನು ಚಲೋ ಆಗತ್ತೆ, ಅದಕ್ಕೆ ದಾಳಿಂಬರಿನು ಹಚ್ಬೇಕಂತೇಳಿ ತಲೆ ಆಗುತ್ತೆ ಸರ್. ಅದಕ್ಕೆ ದಾಳಿಂಬರಿ ಹಚ್ಚಾಗತ್ತೆ. ಯಾವ ಒಂದು ತಳಿಯನ್ನು ತಾವು ಆಯ್ಕೆ ಮಾಡ್ಕೊಂಡ್ರಿ? ಭಗವತ್ ನಾವು ಬಿಜಾಪುರ ಅಂತ ಅಗಿ ತರಿಸಿದ್ವಿ ಸರ್. ಅದನ್ನ ಬಿಜಾಪುರ ನಂತರ ಆಗಿ ನಮ್ಗೆ ಪರಿಚಯ ಇದ್ದ, ಅವನ ಭಗವಾ ಸರ್ ಅಂತ ಹೇಳಿದ್ರು, ಅದನ್ನ ಭಗವಾನ ತಂದು ಹಚ್ಚಿ ಸರ್. ಅದೇ ಯಾಕೆ ಹಚ್ಚಿದ್ರಿ, ಏನು ಕಾರಣ? ಅದು ಭಗವಾನ್ ಅಂದ್ರೆ ನಾವು ಮಾರ್ಕೆಟ್ ಇರ್ಲಿಕ್ಕಂದ್ರು ಒಂದಷ್ಟು ದಿನ 1 ತಿಂಗಳು 1.5 ತಿಂಗಳು ತಡಿದ ಸರ್. ಅದು ಅದ್ರ ಸಂಬಂಧ ಭಗವಾನ್ ಹಚ್ಚಿದೆ ಸರ್. ಈಗ ತಾವು ದಾಳಿಂಬೆ ಕೃಷಿ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಮತ್ತೇನು ತಾವು ಪಶು ಸಂಗೋಪನೆ, ಕುರಿ ಕೋಳಿ ಇಂಥವು ಏನಾದರೂ ಸಾಕಾಣಿ ಮಾಡ್ತಾ ಇದ್ದೀರಿ? ಒಂದು ಎಮ್ಮೆ ಸರ್, 2 ಆಕಳದ ಸರ್, ಮತ್ತೇನಿಲ್ಲ ಸರ್. ಆಕಳ ಯಾವ ತಳಿ ರೀ? ಅವು ಜರ್ಸಿ ಒಳಗೆ ಮಿಕ್ಸ್ ತಳಿ ಹತ್ತು ಬರುತ್ತೆ ಸರ್, ಅದನ್ನು ಇಲ್ಲ ಸರ್. ನಮ್ಮ ಅದು ಎಷ್ಟು ಒಂದು ದಿವಸ ಹಾಲು ಉತ್ಪಾದನೆ ಮಾಡ್ತೀರಿ? 4 ಲೀಟರ್-5 ಲೀಟರ್ ಹಾಕ್ತೀವಿ ಸರ್. ನಾವು ಮನೆಗೆ ಇಟ್ಕೊಂಡು 4-5 ಲೀಟರ್ ಹಾಕ್ತಿವಿ, ಡೈರೆಕ್ಟ್ ಹಾಕ್ತಿವಿ ಸರ್. ಮತ್ತೆ ಇದು ಮೆವ್ವ ಇದನ್ನು ಹೆಂಡಿ ನಮಗೆ ಗೊಬ್ಬರ ಅದು ಅನುಕೂಲ, ಡಾಂಬ್ರಿಗೆ ಅದು ಅನುಕೂಲ ಆಗತ್ತೆ ಸರ್. ಒಂದು 3 ದಿನ ಅಷ್ಟ ಮಾಡಿ ಮೆವು ಅದು ಸ್ವಲ್ಪ ಕಮ್ಮಿ ಬರುತ್ತೆ ಸರ್ ನಮ್ದು. ಯಾಕಂದ್ರೆ ಡಾಂಬ್ರಿ ಸುತ್ತಮುತ್ತ ಡಾಂಬ್ರಿ ಹೆಚ್ಚಿಲ್ಲ ಸರ್, ಹಿಂಗ ಮೆವಿಂದು ಇದಾಗಂಗಿಲ್ಲ, ಅದಕ್ಕೆ 3 ದಿನ. ಈಗ ಗೋಮೂತ್ರ ಮತ್ತು ಅದರ ಸಗಣಿ ಅದು ಯಾವ ರೀತಿ ತಾವು ದಾಳಿಂಬೆ ಬೆಳೆಯಲ್ಲಿ ಉಪಯೋಗ ಮಾಡ್ಕೊಳ್ತೀರಿ? ನಾವು ಇದು ಮಾಡ್ತೀವಿ ಸರ್, ಡ್ರಿಪ್ ಮುಖಾಂತರ ಗೋಮೂತ್ರ ಅನ್ನೋ ಡ್ರಿಪ್ಗೆ ಗೊತ್ತಿಸ್ತು ಸರ್. ಸಗಣಿ ತಿಪ್ಪಿಗೆ ಇದು ಮಾಡಿ ಕೊಳಿಸಿ ಆಮೇಲೆ ಗಿಡಕ್ಕೆ 4 ಹೆಡ್ಗೆ ಹಾಕ್ತಿವಿ ಸರ್. ಈಗ ದಾಳಿಂಬೆಯನ್ನು ತಾವು ಬೆಳೀತಾ ಇದ್ದೀರಿ ಭಗವತ್ ತಳಿದು, ಈ ಒಂದು ಕೃಷಿ ಕುರಿತು ನಮ್ಗೆ ಆರಂಭಿಕ ಕೃಷಿಯಿಂದ ಒಂದು ಕಾಯಿ ಕಟಾವಿನವರೆಗೂ ವಿವರವಾಗಿ ವಿಸ್ತೃತವಾಗಿ ತಿಳಿಸ್ರಿ. ಸರ್, ನಾವು ಕಾಯಿ ಕಟಾವು ಬಂದಾಗ ಇಲ್ಲೇ ಭೂಮಿ ತಯಾರಿ ಹಿಡ್ಕೊಂಡೇ ಹೇಳಬೇಡ್ರಿ. ಸರ್, ನಾವು ಫಸ್ಟ್ ಡ್ರಿಪ್ ಮಾಡಿಸಿದ್ವಿ ಸರ್. ಡ್ರಿಪ್ ಮಾಡಿಸಿ ದಿಡು ದಿಡು ಕುಣಿ ತೆಗ್ಸಿದ್ವಿ ಸರ್. ದಿಡು ದಿಡು ಕುಣಿ ತೆಗಿಸಿ ಒಂದೊಂದು ಬುಟ್ಟಿ ಸಗಣಿ ಗೊಬ್ಬರ ಹಾಕಿದ್ವಿ ಸರ್. ಆಮೇಲೆ ಸೂಪರ್ ಫಾಸ್ಫೇಟ್ ಒಂದು 100 ಗ್ರಾಮ್ ಬೇವಿನ ಹಿಂಡಿ ಅಮೃತ ಮೇಲೆ ಹತ್ತು ಬರ್ತ ಸರ್. ಇವನ್ನ ಹಾಕಿ ನಾ ಒಂದು ದಿವಸ ಒಂದು 2 ದಿವಸ ತೋರಿಸಿದ್ವಿ ಸರ್ ಕುಣಿ. ತೋರಿಸಿದ ಮ್ಯಾಗ ಆಮ್ಯಾಗ ಇದು ಅಗಿ ಹಚ್ಚಿದ್ವಿ ಸರ್. ಅಗಿ ಹಚ್ಚಿ ಅದ್ರಲ್ಲಿ ಭೂಮಿ ಲೆವೆಲ್ ಮಣ್ಣ ಇದು ಮಾಡ್ಕೊಂಡ್ ಸರ್ ಮಿಕ್ಸ್ ಮಾಡಿ ಭೂಮಿ ಲೆವೆಲ್ ಅಗಿ ತುರ್ಕಿದಿಂದ ಆಮ್ಯಾಗೆ ಈಗ ಅಗಿ ಏನು ಹಚ್ಚಿದ್ರಲ್ಲ ಎಷ್ಟು ಅಂತರ ಎಷ್ಟು ಸಾಲಿನಿಂದ ಸಾಲಿಗೆ ಎಷ್ಟು ಸಸಿಯಿಂದ ಸಸಿಗೆ ಎಷ್ಟು? 10-12 ಹಚ್ಚಿ ಸರ್. ನಾವು ಸಸಿಯಿಂದ ಸಸಿಗೆ 10 ಸರ್, ಸಾಲಿನ ಸಾಲಿಗೆ 12 ಮಾಡಿವಿ ಸರ್. ನಾವು 12 ಮಾಡಿ ಅಗಿ ಹಚ್ಕೊಂಡಿವಿ ಸರ್. ಹಚ್ಕೊಂಡಿಂದ ಸ್ಪ್ರೇ ಮಾಡ್ಕೊಂಡು ಅದು ಸ್ಪ್ರೇ ಮಾಡಿ ಸರ್. ಅದಕ್ಕೆ ಅದು ಇದು ಅಂದ್ರೆ ಏನೇನು ಸ್ಪ್ರೇ ಮಾಡಿದ್ರಿ, ಯಾವ ರೀತಿ ಎದಕ್ಕಾಗಿ ಸ್ಪ್ರೇ ಮಾಡಿದ್ರಿ? ಸ್ವಲ್ಪ ಜಿಗಿ ಅದು ತಂಪನ ಜಿಗಿ ಬೀಳ್ ಸರ್. ಜಿಗಿ ಬೀಳ್ದ ಸಂಬಂಧ ಸ್ವಲ್ಪ ನವಾನ ರೋಗಾರ್ ಸರ್. ಆಮ್ಯಾಗೆ ಇವು ಆಕಳದು ಸ್ವಲ್ಪ ಇದು ಮಾಡಿರ್ತೀವ್ರಿ ನಾವು ಗೋಮಾತ್ರ ಎಲ್ಲ ಮಿಕ್ಸ್ ಮಾಡಿ ಹೆಂಡಿ ಸಗಣಿ ಇವನ್ ಬೆಲ್ಲ ಎಲ್ಲ ಕೂಡ ಕಳಿಸಿ ಒಂದು 4-5 ದಿವಸ ಅದನ್ನ ಇಟ್ಟು ಆಮ್ಯಾಗೆ ಅದಕ್ಕೂ ಸ್ಪ್ರೇ ಮಾಡ್ತೀವಿ ಸರ್. ನಂತರದೊಳಗೆ ಏನು ಮಾಡಿದ್ರಿ? ಎಲ್ಲ ಒಂದು 15 ತಿಂಗಳ ಮಟ್ಟ ಬೆಳೆಸಿದ್ವಿ ಸರ್. ಅದನ್ನು ಒಂದು 4 ಕಟಿಂಗ್ ಬರ್ತಾವೆ ಸರ್, ಕಟಿಂಗ್ ಹೊಡಿಸ್ತೀವಿ ಸರ್ ನಾವು ಅದನ್ನು. ಯಾಕೆ ಗಿಡ ಬೆಳೆ ಆಗ್ಲ ಸ್ವಲ್ಪ ಪಾಡ್ಲು ಬರುವಂಗೆ ಕಟಿಂಗ್ ಹೊಡಿಸಿ ಒಂದು 4 ತಿಂಗಳ 15 ತಿಂಗಳು ಬೆಳೆಸ್ತೀವಿ ಸರ್. 15 ತಿಂಗಳು ಅಂತ ಬೆಳೆಸಿದ ಮ್ಯಾಗ ಆಮ್ಯಾಗ ಹೂವು ಬಿಟ್ಟಿವಿ ಸರ್. ಹೂವು ಬಿಟ್ಟು ಫಸ್ಟ್ನೇ ಬೆಳೆನ ಸರ್ ಕಾಯಿ ಚಲೋ ಕುತ್ತಿ ಫಸ್ಟ್ನೇ ಬೆಳೆ 8 ಟನ್ ಆತು ಸರ್. 400 ಗಿಡಕ್ಕೆ 400 ಬಡ್ಡಿಗೆ 8 ಟನ್ ಆತು ರೀ. ಹಾಗೆ 70 ರೂಪಾಯಿ ಕೆಜಿ ಹಂಗೆ ಕೊಟ್ಟಿದ್ದೀವಿ ಸರ್ ನಾವು. ಒಂದು 8 ಲಕ್ಷ ರೂಪಾಯಿ ಆತು ಸರ್ ನಾವು. ಅಂದ್ರೆ ಒಟ್ಟಾರೆಯಾಗಿ ತಮಗೆ ಕಬ್ಬಿನ ಬೆಳೆಗಿಂತಲೂ ಇದು ಹೆಚ್ಚಿನ ಉತ್ಪನ್ನ ತಂದು ಕೊಡ್ತು. ನಮ್ ಕಬ್ಬಿನ ಬೆಳೆಗಿಂತ್ರ ಭಾರಿ ಲಾಭ ಅನ್ಸಿ ಸರ್. 1ನೇ ವರ್ಷ 8 ಲಕ್ಷ ಆತ್ರ, 2ನೇ ವರ್ಷ 15 ಲಕ್ಷ ಆಗಿದೆ ಸರ್ ನಮ್ದು. ಈ ವರ್ಷ ಮಾತ್ರ 20 ಲಕ್ಷ ಆಗಿದೆ ಸರ್ ನಾವು. ಈಗ 4 ಚಟ್ನಿ ಮಾಡ್ತೀನಿ ಅಂದ್ರೆ ಕಾಯಿ ಹಿಡಿಯುವವರಿಗೂ ಮತ್ತೆ ಯಾವ ರೀತಿ ಅದಕ್ಕೆ ಇನ್ನು ಏನೇನು ಪೋಷಕಾಂಶಗಳನ್ನು ಒದಗಿಸ್ತಿರ್ತಾವ? ಏ ಸಗಣಿ ಗೊಬ್ಬರನ ಹೆಚ್ಚು ಮಾಡಕತ್ತೀವಿ ಸರ್ ನಾವು. ಹೆಚ್ಚಂದ್ರೆ ಸಗಣಿ ಗೊಬ್ಬರ ಸ್ವಲ್ಪ 100-200 ಗ್ರಾಮ್ 200 ಸೂಪರ್ ಫಾಸ್ಫೇಟ್ ಸ್ವಲ್ಪ ಬೇವಿನ ಹಿಂಡಿ ಹೆಚ್ಚು. ಬೇವಿನ ಹಿಂಡಿ ಅಂದ್ರೆ 100-400 ಗ್ರಾಮ್ ಗಂಟ್ಲೆ ಹಾಕ್ತೀವಿ ಸರ್ ಅದನ್ನ. ಬೇವಿನ ಹಿಂಡಿ ಅಂದ್ರೆ ಗಿಡಕ್ಕೆ ಸ್ವಲ್ಪ ರೋಗ ಅದು ಬರುದಿಲ್ಲ ಸರ್, ಅದಕ್ಕೆ ಬೇವಿನ ಹಿಂಡಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಈ ದಾಳಿಂಬೆ ಒಳಗ್ರಿ ಸಾಮಾನ್ಯವಾಗಿ ಕಾಡ್ತಕ್ಕಂಥ ರೋಗ ಅಂಗಮಾರಿ ರೋಗ ಅಂತೇಳಿ, ದುಂಡಾಣು ಅಂಗಮಾರಿ ರೋಗ, ಇದು ಕ್ಯಾರ್ ರೋಗ ಅಂತಾನೂ ಕರೀತಾರ. ಇದು ಬಹಳ ಬಾಧಿಸ್ತಿರ್ತದ. ಅದರಲ್ಲೂ ಕೂಡ ತಮ್ಮದು ಒಂದು ಆಲ್ಮಟ್ಟಿ ಹಿನ್ನೀರಿನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಒಂದು ವಾತಾವರಣದಲ್ಲಿ ತೇವಾಂಶ ಇರೋದ್ರಿಂದ ಆ ರೋಗ ಹೆಚ್ಚು ಉಲ್ಬಣ ಆಗ್ತಾ ಇರ್ತದ. ಮತ್ತು ಇಂಥ ಒಂದು ಪ್ರದೇಶದಲ್ಲಿ ತಾವು ಯಾವ ರೀತಿ ಅದನ್ನು ತಡೆಗಟ್ತೀರಿ? ಸರ್, ನಾವು ಅದನ್ನು ಇನ್ನ ತನಕ ನಮ್ದು ಸ್ವಲ್ಪ ಆ ಗಿಡಕ್ಕೆ ನಮ್ಮ ಯಾವ ರೋಗ ಇಫೆಕ್ಟ್ ಆಗಿಲ್ಲ ಸರ್. ಸ್ವಲ್ಪ ಕಾಯಿ ಹಿಡಿದಾಗ ಅದು ಅಗ್ದಿ ಮಳೆ ಅದು ಭಾಳ ಆತಂದ್ರೆ ಸ್ವಲ್ಪ ಆಯಿಲ್ ಚಿಕ್ಕೆತ್ ಬರುತ್ತೆ ಸರ್. ಒಂದೊಂದು ಎಲ್ಲಿಯಾರ ಒಂದು ಕಾಯಿಗೆ ಬರತ್ತೆ, ಅವ್ನು ಹರಿದು ಸುಟ್ಟು ಬಿಡ್ತೀವಿ ಸರ್. ನಾವು ಸುಟ್ಟು ಬೋಡೋ ಸುಣ್ಣ ತುತ್ತೆ ಹೊಡಿತೀವಿ ಸರ್. ಸ್ಪ್ರೇ ಮಾಡಿದ್ವಿ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಆಗ ಸರ್. ಆಮ್ಯಾಗ ಅದು ಸಪ್ರೋಸ್ ಸಕ್ಲೇನ ಇವೊಂದು ಸ್ವಲ್ಪ ಅದನ್ನು ಸ್ಪ್ರೇ ಮಾಡ್ತೀವಿ ಸರ್. ಹಿಂಗಾಗಿ ಅದೇನು ಕಂಟ್ರೋಲ್ಗೆ ಬರ್ತದೆ ಸರ್. ನಾವು ಭಾಳ ಗಿಡಕ್ಕೆ ಒಂದು 2-3 ಅಟ್ಟ ಆಯಿಲ್ ಬಿದ್ದಿರುತ್ತೆ, ಅದನ್ನು ಹರಿದೋಗೋದು ಸುಟ್ಟು ಬಿಡ್ತೀವಿ ಸರ್ ಅಷ್ಟೇ. ಈಗ ಏನು ಸ್ಪ್ರೆಕ್ಟೋಸೈಕ್ಲಿನ್ ಅದೇನು ಹೊಡಿತಿರಲ್ಲ, ಅದು ನಂತರ ಮರದಿನ ಅದು ಮತ್ತೆ ಬೇರೆ ಸ್ಪ್ರೇ ಏನಾದರೂ ಕೈಗೊಳ್ತೀವಿ? ಏನಿಲ್ಲ, ಅದನ್ನ ಹೊಡೆದಿಂದ ಒಂದು ವಾರ ಮಟ್ಟ ಏನು ಹೊಡೆಯಂಗಿಲ್ಲ ಸರ್. ಆಮ್ಯಾಗನು ಅದು ಕಂಟ್ರೋಲ್ ಬರ್ಲಿಕ್ಕಂದ್ರೆ ತುತ್ತೆ ಸುಣ್ಣ ಹೊಡೆದ ಅಂದ್ರೆ ಸರ್ ಅದು ಪೂರಾ ಬಂದಾಗಿಬಿಡುತ್ತೆ ಸರ್. ಅದು ಇಷ್ಟ ಅಂದ್ರೆ ಪ್ರಾರಂಭ ಹಂತದಲ್ಲಿ ತಾವು ನಿಯಂತ್ರಣ ಮಾಡ್ತೀರಿ, ಅದು ಎಲ್ಲೋ ಒಂದು ಕಾಯಿಗಳು ಮೇಕಂಡ್ರೆ ಎಲೆಗಳು ಮೇಕಂಡ್ರೆ ಅದನ್ನ ಆಗಿಂದಾಗ ಚೂಟ್ ಬಿಟ್ಟು ಅದನ್ನ ಹರಿದು ಅದನ್ನು ಸುಟ್ಟು ಬಿಡ್ತೀರಿ. ಈಗ ಮತ್ತೆ ಬೇರೆ ರೈತರು ಕೆಲವು ಮಂದಿ ಹಳದಲ್ಲಿ ಒಯ್ದು ಹಾಕೋದು, ತೆಗ್ದಲ್ಲಿ ಒಯ್ದು ಹಾಕಿಬಿಡುದು ಮಾಡ್ತಾರ, ಯಾಕ್ರಿ ತಾವು ಸುಡ್ತಿರಲ್ಲ, ಏನ್ ಕಾರಣ? ಸರ್, ಇಲ್ಲ ಅದನ್ನ ಸುಡು ಚಲೋ ಸರ್. ಯಾಕಂದ್ರೆ ಒಂದಕ್ಕೆ ಅಲ್ಲಿ ಹೋಗೋದಂದ್ರೆ ಒಂದಕ್ಕೊಂದು ಹರಡ್ಕೊತ ಹೋಗ್ಬಿಡುತ್ತೆ, ಗಾಳಿ ಮುಖಾಂತರ ಹರಡ್ಕೊತ ಹೋಗ್ಬಿಡುತ್ತೆ ಸರ್. ಅದು ಒಬ್ರಿಗೊಬ್ರು ಬಂದ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೇವೆ, ಪ್ರತಿ ರೈತರಿಗೂ ಸುಡಬೇಕತ್ತೇಳೆ ಅದನ್ನ ಮಾಡಿಬಿಟ್ಟಾರೆ. ನಾವು ಹರ್ಕೊಂಡು ಹೋಗಿ ಪೂರಾ ಸುಟ್ಟಿಂದ ಇದನ್ನ ಮಾಡಿಬಿಡ್ತೀವಿ ಸರ್. ಅಂದ್ರೆ ಈಗ ಬರೀ ನಮ್ಮ ಹೊಲ ನಾವು ದಾಟಿಸ್ಬಿಟ್ರೆ ಅದು ಮತ್ತೆ ಬೇರೆಯವ್ರ ಹೊಲಕ್ಕೂ ಹೋಗ್ಬೋದು, ನಮ್ಮ ಹೊಲಕ್ಕೂ ಆ ರೋಗನ ಬರ್ಬೋದು. ಅದು ಹಂಗೆ ಬಿಡೋದ್ರಿಂದ ಹೆಚ್ಚು ಉಲ್ಬಣ ಆಗ್ತದೆ ಅಂತ ಹೇಳಿದ್ರಿ. ಎಲ್ಲ ರೈತರು ಸುಡೋದ್ರಿಂದ ಅದು ರೋಗ ಹೆಚ್ಚು ನಿಯಂತ್ರಣಕ್ಕೆ ಬರ್ತದೆ. ಮತ್ತು ಬೇರೆ ರೈತರು ಕೂಡ ಸುಡ್ತಾರೆ ಇದೇ ರೀತಿ? ಒಬ್ರು ಸುಡ್ತಾರೆ ಸರ್, ಅತಿ ಇದು ಮಾಡ್ತಾ ಅಂದ್ರೆ ಬದುನ್ಯಾಗ ಸುರಿತಾರೆ ಸರ್. ಹಿಂಗಾಗಿ ಅದಕ್ಕೆ ಹೆಚ್ಚಾಗಿ ಡಾಂಬ್ರಿ ರೋಗ ಬರೋದು ಅದರಿಂದ ಹೆಚ್ಚಾಗತ್ತೆ ಸರ್. ಮತ್ತೆ ಅವ್ರಿಗೆ ಏನು ಹೇಳೋದಿಲ್ಲ ಅಂದ್ರೆ ತಾವು? ತಾವು ಹೇಳ್ತೀವಿ ಸರ್. ನಾವು ಎಲ್ಲಾರು ಪ್ಲಾಟಿಗೆ ಹೋದ್ವಿ ಅಂದ್ರೆ ಅದನ್ನ ಹಿಂಗೆ ಸುಟ್ಟು ಬಿಟ್ರೆ ಅಂತ ಹೇಳಿಬಿಡ್ತೀವಿ ಸರ್. ಈಗ ಹಣ್ಣುಗಳನ್ನ ಬದುವಿನಲ್ಲಿ ಹರಿದು ಹಾಕೋದ್ರಿಂದ ಹೆಚ್ಚಿಗೆ ರೋಗ ಉಲ್ಬಣ ಆಗ್ತದ್ರಿ. ಮತ್ತೆ ಎಲ್ಲಾ ರೈತರು ಇದೇ ರೀತಿ ತಮ್ಮಂತೆ ಆ ಹಣ್ಣುಗಳನ್ನ ಎಲೆಗಳನ್ನ ಸುಡ್ತಾರೆ ರೋಗ ಬಂದಂತವು? ನಾವು ಎಲ್ಲಿ ಪ್ಲಾಟಿ ಹೋಗ್ತೀವಿ ಸರ್, ಅದನ್ನ ಹೇಳ್ತೀವಿ ಸರ್. ಒಬ್ರು ಸುಡ್ತಾರ ಸರ್, ಒಬ್ರು ಏನ್ ಮಾಡ್ತಾರ, ಇನ್ನೇನು ಅತಿ ಬಾಳ ಪ್ಲಾಟ್ ಇರ್ತಲ್ಲ ಸರ್, ಬದುನೆ ಉಗಿದ್ ಬಿಡ್ತಾರ ಸರ್. ಹಿಂಗಾಗಿ ರೋಗ ಉಲ್ಬಣ ಆಗ್ತದ ಅಂತ ಅವ್ರಿಗೆ ತಿಳಿಸ್ಬೇಕಿಲ್ರಿತಾವ್. ನಾವು ಎಲ್ಲಿ ನೋಡ್ತೀವಿ ಸರ್, ಅವ್ರಿಗೆ ಹೇಳಿಬಿಟ್ಟಿವಿ ಸರ್, ಹಿಂಗಾಗಿ ಸುಟ್ಟು ಬಿಟ್ರಿ ಅಂತ ಹೇಳಿವಿ ಸರ್. ಆದ್ರೂ ಒಬ್ರು ಏನ್ ಮಾಡ್ತಾರ, ಆಳುಗಳು ಮಾಲಕರಿದ್ರೆ ಸುಡ್ತಾರ ಸರ್, ಆಳುಗಳು ಇನ್ನೇನು ಸುಟ್ಕೊತ್ಕೊಂಡ್ರ ಅಂತೇಳಿ ಉಗಿದ್ ಬಿಡ್ತಾರ ಸರ್. ಮತ್ತ ಈಗ ಒಟ್ಟಾರೆ ಈ ರೋಗಿ ಬರಬಾರದು ನಮ್ಮ ಹೊಲಕ್ಕ ಅಂದ್ರೆ ಏನ್ ಮಾಡ್ಬೇಕ್ರಿ ಸರ್? ಸುತ್ತಲ ಚೊಗಚಿ ಹಾಕ್ಬೇಕು ಸರ್, ರೋಗ ಬರಬಾರ್ದು ಅಂದ್ರೆ ಸುತ್ತಲ ಒಟ್ಟ ಎರಡು ಸಾಲು ಸೊಗಚಿ ಬೀಳ್ಬೇಕು. ಆಮ್ಯಾಗ ಚಾಟ್ ಮಾಡ್ಬೇಕು ಸರ್, ಡಾಂಬ್ರಿ ಫುಲ್ ಚಾಟ್ ಆದ್ರೆ ಏನು ರೋಗಾಣುಗಳು ಬರಂಗಿಲ್ಲ ಸರ್. ಮತ್ತೇನು ಮಾಡ್ಬೇಕ್ರಿ? ಈ ಚೊಗಚಿ ನೆಟ್ ನೆಟ್ ಸಿಗದ ಸರ್, ಅದು ನೆಟ್ನ ಸುತ್ತಲ ನೆಟ್ ಕಟ್ಬೇಕು ಸರ್. ಅದನ್ನ 9 ಫೂಟ್ ಗಂಟ್ಲೆ ಸಿಗದ ಸರ್, 9 ಫೂಟ್ ಏಕ ರೌಂಡ್ ಬಡಿಗೆ ಹೋಗೋದು, ತಂತಿ ಎಳೆದು ಅದನ್ನ ಹಾಕ್ಬೇಕು ಸರ್. ಅಂದ್ರೆ ಅದರಂತರ ಗಾಳಿ ಮುಖಾಂತರ ಅದು ರೋಗ ಬರೋದ್ರಿಂದ ತಡೆಗಟ್ಟದ, ಹಿಂಗಾಗಿ ಅದನ್ನ ಇದು ಮಾಡ್ಬೇಕು ಸರ್. ಅಂದ್ರೆ ನಾವು ಒಟ್ಟಾರೆಯಾಗಿ ಈ ಗಾಳಿ ಬರದಂಗ ತಡೆಗಟ್ಟಬೇಕು. ಅಂದ್ರೆ ರೋಗಾಣುಗಳು ಬಂದ್ರೆ ಮೊದಲು ಅಲ್ಲೇ ಬೇಲಿ ಬೆಳೆ ಒಳಗೆ ಅದು ಸಿಕ್ಕಾಕೊಂಡು ಅಲ್ಲೇ ಇರಬೇಕು, ನಮ್ಮ ಬೆಳೆಗೆ ಬಂದು ತಗಲಬಾರದು. ಆ ರೀತಿ ನಾವು ವ್ಯವಸ್ಥೆ ಮಾಡ್ಬೇಕಂತ ತಿಳಿಸಿದ್ರಿ. ಮತ್ತೇನು, ನಾವು ಒಂದು ದಾಳಿಂಬೆ ಬೆಳೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ದಾಳಿಂಬೆ ಬೆಳಿಬೇಕು, ವಿದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಹಣ್ಣ ಉತ್ಪಾದನೆ ಮಾಡಬೇಕು ಅಂದ್ರೆ ಏನು ನಾವು ವಿಶೇಷ ಕಾಳಜಿಗಳನ್ನು ಕೈಗೊಳ್ಬೇಕು? ಏನು ಸರ್, ಚಲೋದಂಗೆ ಬೆಳಿಬೇಕಂದ್ರೆ ಅದಕ್ಕೆ ಹೆಂಡಿ ಗೊಬ್ಬರನ ಹೆಚ್ಚು ಹಾಕ್ಬೇಕು ಸರ್. ಸರ್ಕಾರಿ ಗೊಬ್ಬರನ ಸ್ವಲ್ಪ ಪ್ರಮಾಣ ಕಮ್ಮಿ ಹಾಕಿದ್ರೆ ನಡೀತದೆ ಸರ್. ಹೆಂಡಿ ಗೊಬ್ಬರ ಮಾತ್ರ ಜಾಸ್ತಿ ಬೇಕು. ಆಮೇಲೆ ಸನ್ಮಾರ ಬರಲ್ದಂಗೆ ಒಂದು ಕ್ಯಾಪ್ ಸಿಗ್ತದೆ ಸರ್. ಅಂದ್ರೆ ಕಾಯಿ ಚಲೋ ಮಿಂಚ್ ಬರ್ಬೇಕಂದ್ರೆ ಅವಕ್ಕೊಂದು ಕ್ಯಾಪ್ ಸಿಗೋದು, ಕ್ಯಾಪ್ ತಂದು ಹಾಕ್ಬೇಕು ಸರ್. ಅವನ್ನ ಈಗ ಅಷ್ಟು ಕಾಯಿಗೊಂದು ಹಾಕಿದ್ರೆ ಚಲೋ ಮನೋ ಸೈಜು ಬರುತ್ತೆ ಸರ್, ಕೆಂಪನೂ ಬರುತ್ತೆ. ಆಮ್ಯಾಗ ನಾವು ಇದನ್ನ ಕಳಿಸ್ಬೋದು ಸರ್. ಅಂದ್ರೆ ರಫ್ತು ಮಾಡೋ ಸಲುವಾಗಿ ಸನ್ಬರ್ನ್ ಆಗಬಾರ್ದು ಅಂತ ತಿಳಿಸಿದ್ರಿ. ಮತ್ತ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸ್ಬೇಕು ಅಂತ ಹೇಳಿದ್ರಿ. ಈಗ ಕೆಲವೊಂದು ರೈತರು ಇರ್ತಾರ, ಇಲ್ಲ ರಾಸಾಯನಿಕ ಗೊಬ್ಬರದೊಳಗೆ ಎಲ್ಲಾ ಪೋಷಕಾಂಶಗಳು ಇರ್ತಾವ, ಮತ್ತೆ ನಾವು ಸಾವಯವ ಹಾಕ್ಬೇಕು, ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಸಾಕಲ್ಲ ಅಂತಿರ್ತಾರ, ಇನ್ನು ತಾವೇನು ಹೇಳ್ತೀರಿ? ಸಾವಯವ ಹಾಕೋದ್ರಿಂದ ಸೈಜುನು ಬರುತ್ತೆ, ಕಾಯಿನೂ ಮಿಂಚುನು ಬರ್ತಾರ. ಈಗ ನಾವು ರಾಸಾಯನಿಕ ಹಾಕೋದ್ರಿಂದ ಸ್ವಲ್ಪ ಆಗಿಂದಾಗ ತೊಗೊಂಡು ಆಗಿಂದ ಬಿಟ್ಬಿಡೋದು ಸರ್, ಅದೇನು ಇದಾಗೋದಿಲ್ಲ. ಆದರೂ ಅದು ಬೇಕು ಸರ್ ಸ್ವಲ್ಪ ರೋಗನ ಕಂಟ್ರೋಲ್ ಮಾಡೋಕೆ. ಆದರೂ ಸಾವಯವ ಗೊಬ್ಬರ ಹಾಕಿದ್ರೆ ಅದು ಭಾರಿ ಚಲೋ ಸರ್, ನಾವು ಅದನ್ನ ಹಾಕ್ತೀವಿ ಸರ್ ಸಾವಯವ ಗೊಬ್ಬರನ. ತಾವು ದಾಳಿಂಬೆ ಉತ್ಪಾದನೆ ಮಾಡ್ತಾ ಇದ್ದೀರಿ, ತಾವೇನು ರಫ್ತು ಮಾಡ್ತೀರಾ ಅಥವಾ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ? ಏನು ಬೆಂಗಳೂರು, ಹೈದರಾಬಾದ, ಚೆನ್ನೈ ಈ ಥರ ಎಲ್ಲ ರೈತರು ಕಳಿಸ್ತಾ ಇರ್ತಾರೆ, ತಾವು ಯಾವ ರೀತಿ ಮಾರಾಟ ಮಾಡ್ತೀರಿ ಮತ್ತು ಎಲ್ಲಿ ಮಾರಾಟ ಮಾಡ್ತೀರಿ? ಸರ್, ನಮ್ಮದು ಇಲ್ಲೇ ಏಜೆಂಟ್ರು ಬರ್ತಾರೆ ಸರ್ ನಮ್ಮ ಉತ್ಕೋಕೆ. ನಾವು ಹೈದರಾಬಾದ, ಬೆಂಗಳೂರು ಇಲ್ಲಿ ಕಳ್ಸಲ್ಲ ಸರ್, ಇಲ್ಲೇ ನಮ್ಮದು. ಯಾಕಂದ್ರೆ ಅಲ್ಲಿ ಕಳ್ಸಿವಿ ಅಂದ್ರೆ ನಮ್ಮದು ಆಗ ತುಂಬುದು ಖರ್ಚು ಉಳಿದೆ ಸರ್, ಬಾಕ್ಸಿಂದ ಖರ್ಚು ಉಳಿದೆ ಸರ್, ಬಾಡಿಗೆ ಟ್ರಾನ್ಸ್ಪೋರ್ಟ್ ಉಳಿದೆ ಸರ್ ನಮ್ಮದು. ಇಲ್ಲೇ ಕೆಜಿ ಗಂಟ್ಲೆ ನಮ್ಮದು ಅಲ್ಲಿ ಮಾರ್ಕೆಟ್ ಏನಿರ್ತಾವೆ, ಕೆಜಿ ಗಂಟ್ಲೆ ಇಲ್ಲೇ ತೊಗೋತಾರೆ ಸರ್. ನಮ್ಮದು ಅಲ್ಲೇ 60 ಇತ್ತಂದ್ರೆ ಇಲ್ಲ 55 ತುಂಬುತ್ತಾರೆ ಸರ್. ನಮ್ಮದು ಈ ಸಲ 72.5 ಅಷ್ಟು ಇಲ್ಲೇ ಕೊಟ್ಟಿನಿ ಸರ್. ಈಗ ಹೊಲದಲ್ಲಿ ಕೊಡೋದ್ರಿಂದ ಹೆಚ್ಚು ಲುಸ್ಕಾನ್ ಆಗ್ತಿರ್ತದ, ಆಮೇಲೆ ದೂರದ ಊರಿಗೆ ಕಳಿಸೋದ್ರಿಂದ ಲಾಭಾಂಶ ಹೆಚ್ಚಿಗೆ ಆಗ್ತದ, ಹೆಚ್ಚಿನ ಒಂದು ದರಕ್ಕೆ ಮಾರಾಟ ಆಗ್ತದ, ಹೆಚ್ಚು ಲಾಭ ಉಳಿತದ ಅಂತ ರೈತರು ಹೇಳ್ತಿರ್ತಾರೆ. ತಾವು ಯಾಕೆ ಇಲ್ಲೇ ಕೊಡ್ತಾ ಇದ್ದೀರಿ, ತಮಗೆ ಯಾವ ರೀತಿ ಉಳಿತಾಯ ಅನ್ನಿಸ್ತದೆ ಇದು? ಸರ್, ನಾವೊಮ್ಮೆ ಫಸ್ಟ್ ಹೈದರಾಬಾದ್ ಕಳ್ಸಿದ್ವಿ ಸರ್, ಇಲ್ಲೇ ನಮ್ಮದು 70 ರೂಪಾಯಿ ಕೆಜಿ ಕೇಳಿದ್ರು ಸರ್. ಅಲ್ಲಿ ನಾವು ಅಲ್ಲಿ ಹೈದರಾಬಾದ್ ಕಳ್ಸಿದ ಕೂಡಲೇ ಏನು ಒಂದು ಬರೀ ಒಂದು 100 ಬಾಕ್ಸ್ ಕಳ್ಸೀನಿ ಸರ್. ಹೈದರಾಬಾದ್ ಕಳ್ಸಿದ ಕೆಜಿ ಹೆಂಗೆ ಬಿತ್ತು ಸರ್, ಅದು ಎಲ್ಲ ಖರ್ಚು ಹೋಗಿ 45 ರೂಪಾಯಿ ಬಿತ್ತು ಸರ್ ಅದು. ಹಿಂಗಾಗಿ ನಾವು 60 ರೂಪಾಯಿ ಕೇಳಿದ್ರಲ್ಲ, ನಾವು ಯಾಕೆ ಕೊಲಿಲ್ಲ ಅನಿಸ್ತು ಸರ್. ಯಾರು ಕಳ್ಸಿದ ಕೂಡ ಅಲ್ಲಿ ಹೆಂಗೆ ಮಾರ್ಕೆಟ್ ಆಗತ್ತೆ ಅಂತ ಹೇಳಕ್ ಬರೋದಲ್ಲ. ನಮಗೆ ಇಲ್ಲೇ ಮೆಟ್ಟಿನ ಮ್ಯಾಗೆ ರೊಕ್ಕ ಇಲ್ಲಿ ಗಾಡಿ ತುಂಬಿದ ಕೂಡ ರೊಕ್ಕ ಇಲ್ಲೇ ಕೊಟ್ಟು ಹೋಗ್ಬಿಡ್ತಾರೆ ಸರ್ ಅವ್ರು ನಮ್ಗೆ. ಚೆಕ್ ಇಲ್ಲೇ ಕೊಟ್ಟು ಹೋಗ್ಬಿಡ್ತಾರೆ, ನಾವು ಇಲ್ಲೇ ಅನುಕೂಲ ಅಂತೇಳಿ ಇಲ್ಲೇ ಕೊಡಾಕತ್ತಿ, ಕಾಯಂ ಇಲ್ಲೇ ಕೊಡಾಕತ್ತಿ ಸರ್ ನಾವು. ಅಂದ್ರೆ ದೂರದ ಮಾರುಕಟ್ಟೆನೇ ಬೇಕು ಅಂತಿಲ್ಲ, ನಮಗೆ ದರ ಇಲ್ಲೇ ಸಿಕ್ಕರೆ ಇಲ್ಲೇ ಒಳ್ಳೆ ರೀತಿಲೇ ಮಾರಾಟ ಆಗ್ತಿದ್ರೆ ಇಲ್ಲೇ ಕೊಡ್ಬೋದು ನಾವು. ಹೌದು ಸರ್, ಅದು ನಮ್ಗೆ ದರ ಇಲ್ಲೇ ಅಲ್ಲಿ ಅಲ್ಲಿ ರೇಟ್ನ ಇಲ್ಲೇ ಕೊಡ್ತಾರಲ್ಲ, ನಮ್ಗೆ ಅನುಕೂಲ. ಅವ್ರ ಎಲ್ಲ ಖರ್ಚು ಆಳ್ಗೊಳ್ಳೋದು ತುಂಬುದು ಅವ್ರದ್ದು ಸರ್, ಹರ್ಕೊಂಬರೋದು ಅವ್ರದ. ನಾವು ಬರೀ ಕೂತ್ ಕಾಟ ಮಾಡೋದಷ್ಟೇ ನಮ್ಗೆ ಸರ್, ಕಾಟ ಕೆ ಜಿ ಮ್ಯಾಗ ಕೊಟ್ಬಿಡೋದಷ್ಟೇ ಸರ್ ನಮ್ಮದು. ತಾವು ಈ ಬೇರೆ ರೈತರಿಗೆ ಏನು ಹೇಳ್ತೀರಿ, ಈಗ ಹೈದರಾಬಾದ್ ಬೆಂಗಳೂರು ಹೋಗ್ತಿರ್ತಾರಲ್ಲ, ಆ ರೈತರಿಗೆ ತಾವು ಏನು ಹೇಳ ಬಯಸ್ತೀರಿ? ಸರ್, ಅಲ್ಲಿ ಇಲ್ಲಿ ರೇಟ್ ಅಲ್ಲಿ ರೇಟ್ ಇಲ್ಲಿ ಕೊಡಕತ್ತಾರ ಅಂದ್ರೆ ಇಲ್ಲೇ ಕೊಡೋದು ಚಲೋ ಸರ್. ಇಲ್ಲಕ್ಕೆ ಅವರು ಮತ್ತೆ ಅತಿ ಕಮ್ಮಿ ಕೇಳಿದ್ರೆ ಅಂದ್ರೆ ನಾವು ಅನಿವಾರ್ಯ ಒಯ್ಯಬೇಕಾಗತ್ತೆ ಸರ್, ಮತ್ತೇನು ಮಾಡೋದು ಇನ್ನು ರೈತ. ಅಂದ್ರೆ ಒಂದು ಮಾತು ಇಲ್ಲಿ ಖರೀದಿಗಾರರಿಗೆ ಕೇಳ್ಕೊಂಡ್ಬಿಟ್ಟು ನಾವು ಬೇಲೂರಿಗೆ ಒಯ್ಯೋದು ಒಳ್ಳೇದಂತ ಹೇಳ್ತೀರಿ? ಹೌದು, ನಾವು ನಮ್ಮ ಅತಿ ರೇಟ್ ಕಮ್ಮಿ ಕೇಳಿದ್ರೆ ಅಂದ್ರೆ ಇಲ್ಲಿ ನಾವು ಬೇರೆ ಕಡೆ ನಮ್ಗೆ ಅಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರ್ತಾವ್ರೆ ಅಲ್ಲಿಗೆ ಒಯ್ಯು ಸರ್. ಅಲ್ಲಿ ರೇಟನ ಇವ್ರು ಇಲ್ಲ ಅಂದ್ರೆ ನಮ್ದು ಇದನ್ನ ಕೇಳಿದ್ರೆ ಅಂದ್ರೆ ಇಲ್ಲೇ ಕೊಡೋದು ಚಲೋ ಅಂತ ನಾವು ಕೇಳೋಣ. ಈಗ ತಾವು ಇಲ್ಲೇ ಕಾಯಂ ಇಲ್ಲೇ ಕೊಡ್ತಾ ಇದ್ದೀರಿ? 5 ವರ್ಷಗಟ್ಟಲೆ ಸರ್ ನಾವು ಇಲ್ಲೇ ಒಂದು ಇಲ್ಲಿ ಕಾಯಿ ಕಳಿಸಿಲ್ಲ, ಇಲ್ಲೇ ಬಂದು ನಮ್ಗೆ ಕಾಯಂ ಹೋಯ್ತಾರೆ ಸರ್. ಸಾಮಾನ್ಯ ಖರೀದಿಗಾರರು ಯಾವ್ಯಾವ ಊರದಿಂದ ಬರ್ತಿರ್ತಾರೆ? ಚೆನ್ನೈ ಅಂತ ಭಾಳ ಬರ್ತಾರೆ ಸರ್. ಚೆನ್ನೈ ಅಂತ ಇಲ್ಲೇ ನಮ್ಮ ಬಾಲ್ಕೋಟೆಯಲ್ಲಿ ಒಂದು 2 ಏಜೆಂಟ್ ಇದಾರೆ, ಅವ್ರು ತುಂಬ್ತಾರೆ ಸರ್. ಚೆನ್ನೈಯ ಹೈದರಾಬಾದ ಹಿಂಗೆ ಬರ್ತಾರೆ ಸರ್ ಅವರು. ಮತ್ತ ಈಗ ಅಲ್ಲಿ ಏಜೆಂಟ್ರೆ ಬಂದು ಇಲ್ಲಿ ಜಾಸ್ತಿ ಹಣ ಕೊಟ್ಟು ಹೋಯ್ತಾರ, ಮತ್ತ ಅಲ್ಲಿಗೆ ನಾವು ಕಟಾವ್ ಮಾಡ್ಕೊಂಡು ಅಲ್ಲಿಗೆ ಹೋಯ್ದ್ರೆ ಯಾಕೆ ಕಡಿಮೆ ಆಗ್ತದ ಅಂತೀರಿ? ಹೆಂಗ ಅವರು ರೇಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರ ಸರ್? ಯಾಕಂದ್ರೆ ಕಂಪನಿ ಅದು ಅದಾವಲ್ಲ ಸರ್, ಅವ್ರ ಕಂಪನಿ ಅವ್ರಿಗೆ ಹಿಡಿದಿರ್ತಾರ ಸರ್. ಅವರು ಹಿಂಗ ಮಾರ್ಕೆಟ್ ಚಲೋ ಚಲೋ ಕಾಯಿ ಹಿಡಿಯಾಗ ಹಿಡಿದಿರ್ತಾರಲ್ಲ, ಅದಕ್ಕೆ ಅವ್ರು ಫಿಕ್ಸ್ ಮಾಡೋದು ಮಾರ್ಕೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಬಂದು ತುಂಬತಾರ ಸರ್ ಅವ್ರ. ಅಂದ್ರೆ ಅವ್ರಿಗೂ ಒಂದು ದರದ ಒಂದು ನಿಶ್ಚಿತತೆ ಇರೋದ್ರಿಂದ ತಮಗೂ ಕೂಡ ಒಂದು ಒಳ್ಳೆ ದರ ಕೊಟ್ಟು ಖರೀದಿ ಮಾಡ್ತಾರ ಅಂತ ತಿಳಿಸಿದ್ರಿ. ಈಗ ಬೇರೆ ರೈತರು ದಾಳಿಂಬೆ ಹಚ್ಚಬೇಕು ಅನ್ನಂತ ರೈತರಿಗೆ, ಈಗ ಬೇರೆ ಬೆಳೆ ಬಿಟ್ಟು ಹೊಸದಾಗಿ ನಾವು ದಾಳಿಂಬೆ ನಾವು ಹಚ್ಚಬಹುದಾ ಅನ್ನಂತ ರೈತರಿಗೆ ತಾವು ಏನ್ ಹೇಳ ಬಯಸ್ತೀರಿ? ಬಾರಿ ಅದು ಚಲೋ ಸರ್. ಅದನ್ನು ಹಚ್ಚಿದ್ರು ನಂತರ ನಮ್ಗೆ 40 ರೂಪಾಯಿ ಕೆಜಿ ಮಾರಿದ್ರು ಇದು ಕಬ್ಬಿಣಕ್ಕಿತ್ತ ಉಳ್ಕಾದ ಬೆಳೆಗಿತ್ತ ಚಲೋ ಐತೆ ಸರ್. ಇದು ಅದನ್ನ ಹಚ್ಬಹುದು ಸರ್ ನಾವು ಏನು ಮಾಡಿ ಡಾಂಬ್ರಿ ರೈತರು. ಅವ್ರು ಏನು ಗಮನಿಸ್ಬೇಕಂತೀರಿ? ಏನು ಗಮನಿಸ್ಬೇಕು ನೋಡಿ ಸರ್, ಅದು ಡಾಂಬ್ರಿ ಹಚ್ಚೋದ ನಂತರ ಚಲೋ ತ ಮೇಂಟೈನ್ ಮಾಡೋದು, ಮನೆಯಲ್ಲಿ ಒಂದಿಬ್ಬರು ಇದ್ರ ಅಂದ್ರೆ ಅವರು ಮನೆಯನ್ನು ಮೇಂಟೈನ್ ಮಾಡಿದ್ರು ಆಳುಗಳು ಉಳಿದ ಸರ್. ಇದು ಮುಂಜಾನೆ ಒಂದು ತಾಸು ಕೆಲಸ ಮಾಡಿದ್ರು ಇದು ಡಾಂಬ್ರಿ ಇದಕ್ಕೆ ಸರ್. ಕಬ್ಬಿಂದ ಹಂಗಿಲ್ಲ, ಎತ್ಕೊಳ್ಬೇಕು ಎಲ್ಲ ಇರಬೇಕು, ಅದನ್ನು ಗಳೆ ಮಾಡ್ಬೇಕು ಅಂದ್ರೆ ಇದಾಗುಲ್ಲ. ಡಾಂಬ್ರದೇನಿಲ್ಲ, ಮುಂಜಾನೆ ಒಂದು ತಾಸು ದಗದ ಮಾಡಿದ್ರೆ ಬಗೆಹರಿ ಸರ್. ಏನು ಕೆಲಸದ ಪ್ರಾಬ್ಲಮ್ ಇಲ್ಲ, ಆಳುಗಳದು ಕಮ್ಮ ಸರ್ ಇದಕ್ಕೆಲ್ಲ. ಈಗ ಇಷ್ಟು ಯಶಸ್ವಿಯಾಗಿ ತಾವು ದಾಳಿಂಬೆ ಬೆಳೀತಾ ಇದ್ದೀರಿ, ತಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗ್ಯದ್ರಿ? ನಮ್ಮದು 7ನೇ ಮಟ್ಟ ಆಗ್ಯದ ಸರ್. ನಮ್ದು ಯಾಕ್ರಿ ಮುಂದೆ ಯಾಕೆ ಕೊರಿಸ್ಲಿಲ್ಲ? ನಾವು ಡಾಳಂಬ್ರ ಹಚ್ಚುವ ಸಂಬಂಧ ಇನ್ನು ಮನೆಯಲ್ಲಿ ನಮ್ಮ ಬಾಬಾರು ನಮ್ಮ ತಮ್ಮರು 3 ಮಂದಿ ಕೂಡಿ ಡಾಂಬ್ರ ಹಚ್ಚೋಣ ಪ್ಲಾನ್ ಮಾಡಿದ್ವಿ ಸರ್. ಇನ್ನೇನು ಸುಳ್ಳ ನಮಗೂ ತಲೆಯಾಗ ಓದಾಕ ತಲೆಯಾಗ ಇದಿಲ್ಲ ಸರ್, ಹಿಂಗಾಗಿ ಅದಕ್ಕೆ ನಾವು ಡಾಂಬ್ರಿಗೆ ನಿಂತ್ಬಿ. ಈಗ ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಏನು ತಮ್ಮ ಒಂದು ಕುಟುಂಬದ ಪರಿಚಯ ಮಾಡಿಕೊಡ್ರಲ್ಲ? ಒಟ್ಟು 6 ಮಂದಿ ಸರ್ ನಮ್ಮ ಮನೆಯಲ್ಲಿ. ನಮ್ಮ ತಮ್ಮರ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು, ಅಷ್ಟು ನಮ್ಮವರು 3 ಮಂದಿ ಕೂಡ ಡಾಂಬ್ರಿಯಾಗ ಹೋಗ್ತಾರೆ ಸರ್. ಆಳುಗಳು ಹಚ್ಚಂಗಿಲ್ಲ ನಾವು ಹೆಚ್ಚಂದ್ರೆ, ಅಷ್ಟು ಅವರು ಎಲ್ಲ ಮೇಂಟೈನ್ ಮಾಡೋದು ಅವರ ಸರ. ಆಳು ಬಡ್ಡೆ ಚಿಗುರು ತೆಗೋದು, ಹೂ ಒಂದು ಸ್ವಲ್ಪ ಹರಿದು ಇದು ಮಾಡೋದು ಎಲ್ಲ ಅವ್ರದ. ನಮ್ಮದು ಎಣ್ಣೆ ಸ್ಪ್ರೇ ಮಾಡೋದು ಸರ್. ಈ ಉಳ್ಕಾದ ತೆಗದು ಏನು ಬರ್ತಾವಲ್ಲ ಅವ್ನು ಮಾಡ್ತೀವಿ ನಾವು ಅಷ್ಟು ಇದು ಮಾಡ್ಬೋದು. ಈಗ ನಿಮ್ಮ ತಮ್ಮರ ಹೆಸರ, ನಿಮ್ಮ ಮನೆಯವ್ರ ಹೆಸರ ಎಲ್ಲ ಹೇಳ್ರಲ್ಲ. ನಮ್ಮ ತಮ್ಮರ ಹೆಸರು ತಿಮ್ಮಗೌಡ ಪಾಟೀಲ್ ಸರ್. ನಮ್ಮ ಅಪ್ಪರ ಹೆಸರು ಭೀಮನಗೌಡ್ರಿ. ನಮ್ಮ ಹೆಣ್ಮಕ್ಳ ಹೆಸರು ಸುಜಾತ ರೀ. ನಮ್ಮ ತಮ್ಮರ ಹೆಣ್ಮಕ್ಳ ಹೆಸರು ಸೂರ್ಯಕಾ ರೀ. ಅವರು ಎಲ್ಲ ಕೃಷಿಯಲ್ಲಿ ತಮಗೆ ಹೆಲ್ಪ್ ಆಗ್ತಾರೆ ರೀ, ಸಹಾಯ ಆಗ್ತಾರೆ. ಮುಂಜಾನೆ 8ಕ್ಕೆ ಹೋದ್ರೆ 12 ಮಟ್ಟ ಹೊಲ್ದಾಗ ಇರ್ತಾರೆ ಸರ್. ಆ 12 ಬಂದು ಮನೆಯಲ್ಲಿ ಅಂದ ಉಳ್ಕಾದು ಅಡುಗೆ ಮಾಡ್ಕೋದ ಇದು ಮಾಡ್ತಾರೆ ಸರ್. ಎಷ್ಟು ಅವ್ರ ಪಾತ್ರ ಅದ ಅಂತೀರಿ ಕೃಷಿಯೊಳಗೆ? ಅವ್ರು ನಾವು ದುಡುಕಿತ್ತ ನಮ್ಮ ಹೆಣ್ಮಕ್ಳು, ನಮ್ಮ ಅವ್ವರು, ನಮ್ಮ ತಮ್ಮರ ಹೆಣ್ಮಕ್ಳು ಅವ್ರದ್ದು ಹೆಚ್ಚೈತೆ ಸರ್. ಈಗ ನಮ್ಮ ಮನೆಯಲ್ಲಿ ದುಡಿದು ಅಂದ್ರೆ ನಮ್ಗಿಂತಲೂ ಹೆಚ್ಚಿನ ಪಾತ್ರ ವಹಿಸ್ತಾರೆ. ನಮ್ಗೆ ಹೆಚ್ಚಿನ ಪಾತ್ರ ಅವ್ರದ ಸರ್. ಯಾಕಂದ್ರೆ ಈಗ ಸುತ್ತಲ ಡ್ಯಾಮ್ ಸುತ್ತಲ ಗೊಬ್ಬರ ಹಾಕೋದು ನಾವು ಇಬ್ಬರು ಅಷ್ಟು ಕೂಡ ಮಾಡ್ತೀವಿ ಸರ್. ಹೆಚ್ಚಿನ ಅಂದ್ರೆ ಕಸ ಚಿಗುರು ಮುರಿದು ಬಡ್ಡೆ ಒಂದು ಹೊಲಸು ತೆಗೋದು ಎಲ್ಲ ಅವ್ರದ ಐತೆ ಸರ್. ಈಗ ಮನೆಯಲ್ಲಿ ನಿಮ್ಮ ತಮ್ಮವರು ಏನ್ ಮಾಡ್ತಾರೆ? ಅವರು JK ಫ್ಯಾಕ್ಟ್ರಿ ಹಾಕಿದ್ರು ಸರ್. ಅವರು ಡಿಗ್ರಿ ಮುಗಿಸಿ JK ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ರು ಸರ್. ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಲಿ ಹೋಗಿದ್ರು ಸರ್. ಒಂದು 5 ವರ್ಷ ಆದ್ರೆ ಸರ್. ಈ ಡಾಂಬ್ರಿ ಹಚ್ಚಿದ ಕೂಡ ನಮ್ಮದು ನಾವು ಡಾಂಬ್ರಿ ಹಚ್ಚಿಬಿಡೋಣ ನಾವು ಅಲ್ಲಿ ಅದಕ್ಕೆ ಹೆಚ್ಚು ಉತ್ಪನ್ನ ಬರುತ್ತೆ ಅಂತೇಳಿ ಇಲ್ಲೇ ದುಡಿ ಹಾಕಬಹುದು, ಇಲ್ಲೇ ಹೊಲ್ದಾಗ ಮಾಡಾಕ್ತಾರೆ. ಈಗ ಅಲ್ಲಿಕ್ಕಿಂತಲೂ ಹೆಚ್ಚು ಒಂದು ಉತ್ಪನ್ನ ಅನಿಸಿದ್ರಿ ತಮಗೆ? ಅಲ್ಲಿ 15,000 ರೂಪಾಯಿ ಕೊಡ್ತೀರಿ ಸರ್ ಅಲ್ಲಿ ತಿಂಗಳವಾಗ. ಮತ್ತು ಹೋಗು ಖರ್ಚು ಕೂಡಿ ಒಂದು 10,000 ರೂಪಾಯಿ ಅಷ್ಟು ಉಳಿದಿದೆ ಸರ್. ಅದು ಈಗ ಅದಕ್ಕೆ ನಮ್ಗೆ ಉತ್ಪನ್ನ ಹೆಚ್ಚಾಗತ್ತೆ ಸರ್ ಅಲ್ಲಿ. ಅಂದ್ರೆ ಒಂದು ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಕ್ಕಿಂತಲೂ ಹೆಚ್ಚಿನ ಒಂದು ಆದಾಯ ಇಲ್ಲಿ ಆಗ್ತಾ ಇದ್ದಾರೆ ಹೊಲದಲ್ಲಿ. ಹೊಲದಲ್ಲಿ ಆದಾಯ ಹೆಚ್ಚಿಂದ ಆಗತ್ತೆ ಸರ್. ನಮಗೆ ನೋಡ್ಲ 9 ತಿಂಗಳಿಗೆ ನಮ್ಗೆ ಕ್ರಾಪ್ ಬರುತ್ತೆ ಸರ್. 20,00,000 ರೂಪಾಯಿ ಬತ್ತು ಸರ್. 2 ವರ್ಷ ಆತು 20-25,000 ರೂಪಾಯಿ ಬರಾಗ 20-25,000 ರೂಪಾಯಿ ಬರಾಗತ್ತೆ ಸರ್. ಮತ್ತೆ ಅಲ್ಲಿ 8 ಉಳಿದೈತೆ ಸರ್, 1,00,000 ರೂಪಾಯಿ ಉಳಿದೈತೆ ಸರ್ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ. ಅದು ದೂಸು ಬಡಿಸ್ಕೊಂಡು ಏನು ನೌಕರಿ ತೊಗೊಂಡು ಏನು ಮಾಡೋದು, ಮತ್ತು ಗಾಡಿ ತೊಗೊಂಡು ಹೋಗೋದು ತಂಡಿಯಾಗೋದು ಇದಾಗೋದತ್ತ ಇಲ್ಲೇ ದುಡ್ಡಿನತ್ತೆ ಇಲ್ಲೇ ಮಾಡಾಕತ್ತೀವಿ, ಇಬ್ರು ಕೂಡ ಮಾಡಾಕತ್ತೀರಿ ಸರ್. ಈಗ ದಾಳಿಂಬೆಯಲ್ಲಿ ಒಂದು 3 ಬಹಾರ ಅಂತ ಬರ್ತಿರ್ತಾವ್ರಿ, ತಾವು ಏನು ವರ್ಷದಲ್ಲಿ ಒಂದೇ ಬಾರ್ ಹಿಡಿತೀರ ಅಥವಾ ಒಂದು ಬಾರ್ ಬಿಟ್ಟು ಮತ್ತೊಂದು ಬಾರ್ ಹಂಗೆ ಅಂದ್ರೆ ಹೂಗಳನ್ನು ಹಿಡಿತಾ ಇರ್ತೀರ, ಯಾವ ರೀತಿ ತಮ್ಮದು ಕೃಷಿ ಸರ್? ಈಗ ಮೊದಲ ವರ್ಷಕ್ಕೊಮ್ಮೆ ಹಿಡಿದಿದ್ದು ಸರ್. ಈ ವರ್ಷದಾಗ 3 ವರ್ಷದಾಗ 2 ಪೀಕ್ ತಗೋಕತ್ತೀರಿ ಸರ್. ಈಗ ಅಂದ್ರೆ ಆಗ ಮಾರ್ಕೆ ಇದನ್ನ ರೆಸ್ಟ್ ಬಿಡೋಕೆ ಗಿಡ ದೊಡ್ಡೋಗ್ಯಾವ ಸರ್. ಈಗ ನಮ್ಮ ಒಂದು 3 ತಿಂಗಳು ಅಷ್ಟೇ ರೆಸ್ಟ್ ಬಿಡ್ತೀವಿ ಸರ್. 3 ತಿಂಗಳು ರೆಸ್ಟ್ ಬಿಟ್ಟು ಆಮೇಲೆ ಹೆಂಡಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿ ಅದನ್ನ ಅಗದಿ ಕಡುದು ಸಗಣಿ ಗೊಬ್ಬರ ಹಾಕಿ ಇದನ್ನ ಮಾಡ್ಕೊಂಡು ಆಮೇಲೆ ತೇತ್ರಲ್ಲಿ ಹುಡ್ಕೊಂಡು ಹೂವು. ತಾವು ಯಾವ ಬಾರ ಹೆಚ್ಚು ಹಿಡಿತೀರಿ? ಆಗಸ್ಟಕ್ಕೆ ಹೆಚ್ಚು ಹಿಡಿತೀವಿ ಸರ್. ನಾವು ಆಗಸ್ಟ್ ಹಿಡಿತಂದ್ರೆ ಆಗಸ್ಟ್ ಗಣಚೌತಿ ಬರೋಂಗೆ ಮಾಡ್ತೀವಿ. ಫೆಬ್ರವರಿ ಹಿಡ್ತೀವಿ ಸರ್. ಫೆಬ್ರವರಿ ಹಿಡಿದಿಂದ 6 ತಿಂಗಳು ಬಿಟ್ಟು ಕಾಯಿ ಬರುತ್ತೆ, ಒಂದು 2 ತಿಂಗಳು ರೆಸ್ಟ್ ಕೊಡ್ತೀವಿ ಸರ್. ಹೊಳಿ ಮತ್ತೆ ಹಿಡಿದು ಬಿಡ್ತೀವಿ ಸರ್. ಅಂದ್ರೆ ಪ್ರತಿ ವರ್ಷ ನಾವು ಫೆಬ್ರವರಿ ಒಳಗೆ ಕಾಯಿ ಚಟ್ನಿ ಮಾಡ್ತಿದ್ರಿ. ಚಟ್ನಿ ಯಾವಾಗ ಡಿಸೆಂಬರ್ ಅಲ್ಲಿ ಮಾಡ್ತೀರಿ? ಡಿಸೆಂಬರ್ಕ್ಕೆ ಮಾಡ್ತೀವಿ ಸರ್. ಡಿಸೆಂಬರ್ಕ್ ಮಾಡಿದ್ರೆ ಜನವರಿ ಹಿಡಿಸ್ತೀವಿ ಸರ್. ಆಮ್ಯಾಗ ಹೊಳ್ಳಿ ಅದು ಯಾವಾಗ ಮಾಲ್ ಕಲಿಯಕತ್ತಲ್ಲ ಸರ್, ಮಾರ್ಕೆಟ್ ಇತ್ತಂದ್ರೆ ಸರ್ ಲಘು ಖಾಲಿ ಮಾಡ್ತೀವಿ. ಮುಂದೆ ಹಂಗೆ ಒಂದು 2 ತಿಂಗಳು ಹಂಗೆ ರೆಸ್ಟ್ ಮಾಡ್ಕೋತ ಹೋಗಿ ಒಂದು 2 ತಿಂಗಳು ಅಷ್ಟೇ ರೆಸ್ಟ್ ಕೊಡ್ತೀವಿ ಸರ್. ಒಟ್ಟು ಯಾವ ದಿನದಾಗ ಹಿಡಿತೀವಿ ಅನ್ನೋದು ಹೇಳಕ್ ಬರೋಲ್ಲ ರೀ. ಒಟ್ಟು ಪೂರ ಅದನ್ನ 2 ತಿಂಗಳು ಅಷ್ಟೇ ರೆಸ್ಟ್ ಕೊಡ್ತೀವಿ ಸರ್. 2 ತಿಂಗಳು ರೆಸ್ಟ್ ಕೊಟ್ಟಿಂದ ಮಾತು ಹಿಡಿದ ಬಿಡ್ತೀವಿ ಸರ್. ಅಂದ್ರೆ ಈಗ ಭಾರ ಏನು ತಾವ್ ನೋಡ್ತಾ ಇಲ್ಲ, ಏನು ಇಲ್ಲ ಸರ್. ಯಾವಾಗ ನಮ್ಗೆ ಮನಸ್ಸಿಗೆ ಬರ್ತಾಗ ಹಿಡಿದು ಬಿಡಾಗ್ತದೆ ಸರ್. ಯಾಕೆ ಮಾರ್ಕೆಟ್ ಈಗ ಡಾಂಬ್ರಿ ಸಿಕ್ಕಾಪಟ್ಟಿ ಮಾಯ್ದಾಗೆ ಸರ್. ಯಾವಾಗ ಮಾರ್ಕೆಟ್ ಬರ್ತೋ ಹೇಳಕ್ ಬರೋದಲ್ಲ, ಒಟ್ ಹಿಡ್ಕೊತ ಹೊಂಟ್ಬಿಟ್ಟಿವಿ ಸರ್ ನಾವು. ಮತ್ತೆ ಯಾವ ಬಹಾರ ಹೆಚ್ಚು ಸೂಕ್ತ ಅಂತೀರಿ, ರೋಗಾಣು ಇಲ್ಲದೆ ಒಳ್ಳೆ ಗುಣಮಟ್ಟದ ಹಣ್ಣು ಬೆಳಿಲಿಕ್ಕ? ನಮಗೆ ಡಿಸೆಂಬರ್ದಾಗ ಇರ್ಲಿಕ್ಕ ಫೆಬ್ರವರಿಯಾಗ ಹಿಡಿದ್ರೆ ಚಲೋ ಸರ್. ಯಾಕಂದ್ರೆ ಸ್ಪ್ರೇನು ಕಮ್ಮಿ ಬರುತ್ತೆ ಸರ್. ಹಿಂಗಾಗಿ ಯಾಕಂದ್ರೆ ಬಿಸಿಲು ಸ್ವಲ್ಪ ಬಿಸಿಲು ಇರೋದು ಸರ್, ಸ್ವಲ್ಪ ಇದನ್ನ ಹಾಕ್ಬೇಕು, ಪೇಪರ್ ಹಾಕೋದು ಹಾಕತ್ ಸರ್, ಸ್ಪ್ರೇ ಭಾಳ ಕಮ್ಮಿ ಬರುತ್ತೆ ಸರ್. ಈಗೇನು ತಾವು ದಾಳಿಂಬೆ ಬೆಳಿಲಕ್ರಿ, ಬೇರೆ ಅಂದ್ರೆ ತೋಟಗಾರಿಕೆ ಇಲಾಖೆಯವ್ರದ್ದು ಆಮೇಲೆ ತೋಟಗಾರಿಕಾ ವಿಶ್ವವಿದ್ಯಾಲಯದವ್ರದ್ದು ಇವ್ರದ್ದು ಏನಾದರೂ ಸಹಕಾರ ಅದು ತಗೊಳ್ತೀವ್ರಿ? ನಮ್ಮ ತೋಟಗಾರಿಕೆ ಅದ್ರ ನಮಗೆ ಬಂದು ಹೇಳ್ತಾರೆ ಸರ್, ಅದನ್ನ ಹಾಕ್ರಿ ಇದನ್ನ ಹಾಕ್ರಿ ಇದನ್ನ ಮಾಡ್ರಿ, ಅವರು ಬಂದು ನಮ್ಗೆ ಸಹಾಯ ಮಾಡಾಕತ್ತಾರ ಸರ್. ನೀವು ಅವ್ರು ಹೇಳಿದ್ದು ಪಾಲಿಸ್ತೀರಿ? ಪಾಲಿಸ್ತಿರುವ ಅದನ್ನ ಮಾಡ್ಕೊಂಡು ಪಾಲಿಸ್ತೀವಿ ಸರ್. ಅವ್ರು ಏನು ಎಣ್ಣೆ ಸ್ವಲ್ಪ ಎಣ್ಣೆ ಅದು ಪೌಡರ್ನ ಕೊಡ್ತಾರ, ಅವರು ಸ್ವಲ್ಪ ಗೊಬ್ಬರ ಕೊಡ್ತಾರೆ ಸರ್, ಆ ಗೊಬ್ಬರನು ಹಾಕ್ತೀವಿ ಸರ್. ನಾವು ಹೆಂಗ ಅನಿಸ್ತದ್ರಿ ಅವ್ರು ಹೇಳಿದ್ದು ತಾವು ಮಾಡಿದಾಗ? ಅವ್ರದ್ದು ಚಲೋ ಅನಿಸ್ತದ ಸರ್. ಗೊಬ್ಬರ ಯಾಕಂದ್ರೆ ಬಡ್ಡ್ಯಾಗ ಜೀವಾಣುಗಳು ಹುಟ್ಟಬೇಕಲ್ಲ ಸರ್, ಜೀವಾಣುಗಳ ಗೊಬ್ಬರ ಕೊಡ್ತಾರೆ, ಅವನು ಹಾಕ್ತೀವಿ ಸರ್. ನಾವು ಸಂದರ್ಶನ ಕೇಳತಕ್ಕಂತ ರೈತರು ತಮ್ಮನ್ನ ಏನಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರ ದೂರವಾಣಿ ಮುಖಾಂತರ ತಮ್ಮ ಜೊತೆ ಮಾತಾಡ್ಬೇಕಂದ್ರ ತಮ್ಮ ದೂರವಾಣಿ ಸಂಖ್ಯೆ ತಿಳಿಸಬಹುದಾ? ಹೇಳ್ತೀವಿ ಸರ್. 9900 ರೀ ಸರ್, 9900420291. ದೂರವಾಣಿ ಸಂಖ್ಯೆ ಏನಮ್ಮ ಹೇಳ್ರಿ? 9900420291. ಮತ್ತೆ ಅವರು ಮುಖತ ಭೇಟಿ ಆಗ್ಬೇಕು, ತಮ್ಮ ತೋಟಕ್ಕೆ ಬಂದು ತಮ್ಮ ತೋಟನೂ ಕೂಡ ನಾವು ನೋಡಬೇಕು ಅನ್ನಂತ ರೈತರು ಬರ್ಬೇಕಾದ್ರ ಯಾವ ರೀತಿ ಬರ್ಬೇಕ್ರಿ ಸರ್? ಗದ್ನಿಕೇರಿ ಕ್ರಾಸ್ ಸರ್, ಗದ್ನಿಕರ ಕ್ರಾಸ್ ನಂತರ ತುಳಸಿಗೇರಿ ಸರ್. ತುಳಸಿಗೇರಿ ನಂತರ ನಮಗೆ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಇದು ಮಾಡ್ತೀವಿ ಸರ್, ಹೆಲ್ಪ್ ಮಾಡ್ತೀವಿ. ಕರ್ಕೊಂಡ್ ಅವ್ರ ಗಾಡಿ ಎದುರ್ಲಿಕ್ಕಂದ್ರೆ ನಾವು ಗಾಡಿ ಮೇಲೆ ಕರ್ಕೊಂಡ್ಬಂದು ಅವ್ರು ತೋರಿಸಿ ಮತ್ತೆ ಹೊಳೆ ಅವರು ಬಸ್ಸಿಗೆ ಹತ್ತಿರ್ತೀವಿ ಸರ್. ಮತ್ತೆ ನೇರವಾಗಿ ತಮ್ಮ ಊರಿಗೆ ಬರಬೇಕು ಅಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ? ಇಲ್ಲಿ ಬಸ್ಸಿನ ವ್ಯವಸ್ಥೆ ಕಮ್ ಬಾಳ ಸರ್ ಇಲ್ಲೇ, ಯಾಕಂದ್ರೆ ಮುಳುಗಡಿ ಆತಲ್ ಸರ್, ಒಂದು ಊರು ಮುಳುಗಿದ್ದು ಸಂಬಂಧ ಬಸ್ಗಳು ಯಾವ ಬರುವಲ್ಲ ಸರ್. ಹೆಚ್ಚು ಟಮಟಮ್ ಅದಾವ್ರ ಸರ್, ಕಲಾಯಂತ್ರ ಬಂದು ಈಗ ಟಮಟಮ್ ಸ್ವಲ್ಪ ಅದಾವ ಸರ್. ಇಂಥ ಒಂದು ಅನನುಕೂಲ ಇದ್ರೂ ಕೂಡ ತಾವು ದಾಳಿಂಬೆ ಬೆಳೆದು ಒಂದು ಒಳ್ಳೆ ಯಶಸ್ವಿ ಕೃಷಿಕರಾಗಿದ್ದೀರಿ, ತಮ್ಮ ಕೃಷಿ ಜೀವನಗಾಥೆ ಹೀಗೆ ಮುಂದುವರಿಲಿ, ಇನ್ನೂ ಹೆಚ್ಚು ಒಂದು ಉತ್ಪಾದನೆ ಮಾಡ್ರಿ, ತಮ್ಮ ದಾಳಿಂಬೆ ಹಣ್ಣುಗಳು ವಿದೇಶಗಳು ಕೂಡ ತಲುಪಲಿ ಅಂತ ಹಾರೈಸ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಗೋಪಾಲ ಬಿ ಪಾಟೀಲ್ ಅವರೇ, ತಮಗೆ ಇದುವರೆಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಸಿ ಗ್ರಾಮದ ಕೃಷಿ ಅನುಭವಿ ಗೋಪಾಲ್ ಬಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ, ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. ಭಾಯೋ, ಭೂಕಂಪ ಸಂಭಾವಿತ ಪಹಾಡಿ ಕ್ಷೇತ್ರ ಮೇ ಲ್ಯಾಂಡ್ ಸ್ಲೈಡ್ ಕೆ ಖತರೆ ಕೆ ಬಾರೇ ಮೇ ಆಜ್ ಹಮೇ ಭೂ ವಿಜ್ಞಾನಿ ಬತಾಯೆಂಗೆ. ಸಬ್ಸೆ ಪಹಲಿ ಬಾತ್, ಕಚ್ಚೆ ಪಹಾಡೋ ಪರ ಮಕಾನ್ ನಾ ಬನಾಯೆ. ಪಹಾಡಿ ಕ್ಷೇತ್ರ ಮೇ ಭಾರಿ ನಿರ್ಮಾಣ ಮಿಟ್ಟಿ ಕಿ ಪಕಡ್ ಕೋ ಢೀಲಾ ಕರ್ತಾ ಹೈ, ಐಸೆ ಮೇ ಭೂಕಂಪ ಆನೆ ಪರ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ ಜಾತಾ ಹೈ. ಇಸ್ಲಿಯೆ ಇಮಾರತೋ ಕೆ ನಿರ್ಮಾಣ ಕೆ ಸಮಯ ಭೂಕಂಪ ಸೆ ಬಚಾವ್ ಸಂಬಂಧಿ ಮಾಪದಂಡೋ ಕಾ ಖ್ಯಾಲ್ ರಖನಾ ಚಾಹಿಯೆ. ಔರ್ ಮಿಟ್ಟಿ ಕಿ ಪಕಡ್ ಮಜಬೂತ್ ಬನಾನೆ ಕೆ ಲಿಯೆ ಅಧಿಕ್ ಸೆ ಅಧಿಕ್ ಪೇಡ್ ಲಗಾಯೆ. ಆಪ್ಕೆ ಹಿತ್ ಮೇ ತತ್ಪರ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನೀಗ ಕಿಸನ್ವಾಣಿಯಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಕಸ್ಬಾ ಜಂಬಿಗೆಯ ಕೆಂಚವ್ವ ಸಣ್ಣ ತಮ್ಮಪ್ಪಗಳು ಮತ್ತು ಮೇಳದವರಿಂದ ಚೌಡ್ಕಿ ಪದಗಳು. ಎಷ್ಟೋ ದಿಕ್ಕಿನ ಒಳಗೆ ಮಾದಿಟ್ಟು ಹಾಕ್ಯವರೇನ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. Hey! ಕಿಸಾನ್ ವಾಣಿ.